ಕೋಟಿ ರೂಪಾಯಿ ದಾಖಲೆ ಆಸ್ತಿ ತೆರಿಗೆ ಸಂಗ್ರಹ. ದೇಶದ ಸೈನಿಕರಿಗೆ ಗೌರವ ಸಲ್ಲಿಸಲು ತಿರಂಗ ಯಾತ್ರೆ, ಪ್ರಹ್ಲಾದ್ ಜೋಶಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿ ಬೆಂಗಳೂರು. ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ. ಯೇ ದೇಶ ಕ್ಯಾ ಹೈ ತೀರ್ಥ ಕಾ ಸ್ಥಾನ ಹೈ ಮೇರಾ, ಯೇ ದೇಶ ಮೇರಿ ಜಾನ್ ಹೈ. ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ. ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೈತರಿಗಾಗಿ ಲಭ್ಯವಿರುವ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಯೋಜನೆಗಳು ಕುರಿತು ಡಾ ಶರಶ್ಚಂದ್ರ ರಾಣಳೆ ಅವರೊಂದಿಗೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚುಗೌಡ. ನಂತರ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು ಕೇಳಬಹುದು. ಮೊದಲಿಗೆ ಕೆಲವು ಪ್ರಕಟಣೆಗಳು. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-233. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5-17 ತಾರೀಖಿನವರೆಗೆ ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತ ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ನಮಸ್ಕಾರ. ಇವತ್ತು ನಮ್ಮ ಕರ್ನಾಟಕದ ರೈತರಿಗೆ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆಗೋಸ್ಕರ ಸರ್ಕಾರದಿಂದ ಯಾವ ರೀತಿಯಾದಂತಹ ಸಹಾಯ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. ನಮಗೆಲ್ಲರೂ ಗೊತ್ತಿರುವ ಹಾಗೆ ಕರ್ನಾಟಕ ಅಂತಕ್ಕಂಥದ್ದು ಮಳೆಯಾಶ್ರಿತವಾಗಿಂತ ಕೃಷಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಈ ಹವಾಮಾನ ಬದಲಾವಣೆಯಿಂದ ಗಂಭೀರವಾಗಿ ಒಂದು ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ. ರಾಜ್ಯದ ಸುಮಾರು 64% ಸಾಗುವಳಿ ಪ್ರದೇಶ ಏನಿದೆಯೋ ಅದು ಮಳೆ ಆಶ್ರಿತವಾಗಿರೋದನ್ನ ನಾವು ನೋಡಬಹುದು. ಇದರಲ್ಲಿ ಶೇಕಡ 55% ಆಹಾರ ಧಾನ್ಯಗಳು ಮತ್ತು 75% ಎಣ್ಣೆ ಕಾಳುಗಳ ಉತ್ಪಾದನೆ ಈ ಪ್ರದೇಶದ ಕೊಡುಗೆಯಾಗಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಕಂಡುಕೊಳ್ಳಬಹುದು. ರಾಜ್ಯದ ಮಳೆಯಾಶ್ರಿತ ಕೃಷಿಯನ್ನ ಜೀವನಾಧಾರಿತ ಕೃಷಿಯಿಂದ ಸುಸ್ಥಿರ ಕೃಷಿಯನ್ನಾಗಿ ಪರಿವರ್ತಿಸಬೇಕು ಅಂದ್ರೆ ಸಸ್ಟೈನಬಲ್ ಅಗ್ರಿಕಲ್ಚರ್ ಈ ರೀತಿಯಾಗಿ ಪರಿವರ್ತನೆ ಮಾಡಲಿಕ್ಕೋಸ್ಕರ 2014-15 ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಕರ್ನಾಟಕದ ಕೃಷಿ ಕ್ಷೇತ್ರ ಅಂತಕ್ಕಂಥದ್ದು 2024-25 ಶೇಕಡ 4% ಬೆಳವಣಿಗೆಯನ್ನ ಕಂಡಿದೆ. ಕರ್ನಾಟಕದಲ್ಲಿ 13.74 ಮಿಲಿಯನ್ ಜನರು ಕೃಷಿಯನ್ನ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿದ್ದಾರೆ. ಇದರಲ್ಲಿ ಕರ್ನಾಟಕದ ಶೇಕಡ 66% ವರ್ಕ್ ಫೋರ್ಸ್ ಅಂದ್ರೆ ಏನು ಈ ಲೇಬರ್ ಫೋರ್ಸ್ ಇದೆ, ಕಾರ್ಯಪಡೆ ಇದೆ, ಇದು ಕೃಷಿಯನ್ನೇ ಅವಲಂಬಿಸಿದೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಶೇಕಡ 70% ಜನ ಇವತ್ತಿಗೂ ಕೂಡ ಕೃಷಿಯನ್ನೇ ತಮ್ಮ ಜೀವನೋಪಾಯಕ್ಕಾಗಿ ಅವಲಂಬಿಸಿರುವುದನ್ನು ಕೂಡ ನಾವು ನೋಡಬಹುದು. ಕರ್ನಾಟಕದಲ್ಲಿ 107.90 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿಯನ್ನ ಇವತ್ತು ಮಾಡಲಾಗ್ತಾ ಇದೆ. ಅದರಲ್ಲಿ 92 ಲಕ್ಷ ಮೆಟ್ರಿಕ್ ಟನ್ ಕೃಷಿ ಉತ್ಪನ್ನಗಳನ್ನ ವಾರ್ಷಿಕವಾಗಿ ಉತ್ಪಾದನೆಯನ್ನ ಮಾಡಲಾಗ್ತಿದೆ. ಕರ್ನಾಟಕದ 80 ಲಕ್ಷ ರೈತರಲ್ಲಿ ಶೇಕಡ 90% ಜನರು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿದ್ದಾರೆ. ಹಾಗಾದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾರು ಎಂಬ ಪ್ರಶ್ನೆ ಬಂದ್ರೆ 1-2 ಹೆಕ್ಟೇರ್ ಯಾರು ಜಮೀನನ್ನು ಹೊಂದಿರ್ತಾರೋ ಅವರನ್ನ ಸಣ್ಣ ರೈತರು, ಹಾಗೂ 1 ಹೆಕ್ಟೇರ್ಗಿಂತ ಕಡಿಮೆ ಜಮೀನನ್ನು ಹೊಂದಿರತಕ್ಕಂಥವರನ್ನ ಅತಿ ಸಣ್ಣ ರೈತರು ಅಂತೇಳಿ ನಾವು ಪರಿಗಣಿಸೋದನ್ನ ನೋಡಬಹುದು. ಕರ್ನಾಟಕದ ಸರಾಸರಿ ಭೂ ಹಿಡುವಳಿಯ ಪ್ರಮಾಣ 1.3 ಹೆಕ್ಟೇರ್ ಆಗಿದ್ದು ಸಣ್ಣ ಮತ್ತು ಅತಿ ಸಣ್ಣ ರೈತರಲ್ಲಿ ಶೇಕಡ 60% ಜನರು ಈ ಮಳೆಯಾಶ್ರಿತ ಕೃಷಿಯನ್ನೇ ಮಾಡ್ತಾ ಇರೋದನ್ನು ಕೂಡ ನಾವು ನೋಡಬಹುದು. ಇವರ ನೆರವಿಗಾಗಿ ಕೃಷಿ ಭಾಗ್ಯ ಯೋಜನೆಯನ್ನ 2014-15 2020-21 ಮೊದಲ ಹಂತದಲ್ಲಿ ಜಾರಿಗೊಳಿಸಲಾಗಿತ್ತು. ನಂತರ 2021-22 ಒಂದು ವರ್ಷಗಳ ಕಾಲ ವಿರಾಮವನ್ನು ನೀಡಲಾಗಿತ್ತು. ಈಗ 2023-24 ಸಾಲಿನಿಂದ ಇದನ್ನು ಮರು ಜಾರಿಗೊಳಿಸಲಾಗಿದೆ. ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯಾದಂತಹ ಸಹಾಯ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಬದು ನಿರ್ಮಾಣಕ್ಕಾಗಿ ಸಾಮಾನ್ಯ ರೈತರಿಗೆ ಶೇಕಡ 80% ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 90% ಸಹಾಯಧನ ಅಂತಕ್ಕಂಥದ್ದು ಲಭ್ಯವಾಗ್ತದೆ. ಇನ್ನು ಎರಡನೆಯದಾಗಿ ನೀರು ಇಂಗದಂತೆ ತಡೆಯಲು ಪಾಲಿಥೀನ್ ಹೊದಿಕೆಗಾಗಿ ಸಾಮಾನ್ಯ ವರ್ಗದ ರೈತರಿಗೆ ಗರಿಷ್ಠ ಮಿತಿ 70,000ಕ್ಕೆ ಒಳಪಟ್ಟು ಶೇಕಡ 80% ಸಹಾಯಧನ, ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಗರಿಷ್ಠ 80,000 ರೂಪಾಯಿಗಳ ಮಿತಿಗೆ ಒಳಪಟ್ಟು ಶೇಕಡ 90% ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಕೃಷಿ ಹೊಂಡದ ಸುತ್ತಲೂ ತಂತಿ ಬೇಲಿ ನಿರ್ಮಿಸಲು, ಅದನ್ನ ನಾವು GI ವೈರ್ ಫೆನ್ಸಿಂಗ್ ಅಂತೇವೆ, ಅಂದ್ರೆ ಗ್ಯಾಲ್ವಾನಿಸ್ಡ್ ಐರನ್ ವೈರ್ ಫೆನ್ಸಿಂಗ್ ಅಂತೇಳಿ, ಇದನ್ನ ಸಾಮಾನ್ಯ ರೈತರಿಗೆ ಶೇಕಡ 40% ಮತ್ತು ಪರಿಶಿಷ್ಟ ಜಾತಿಯವರಿಗೆ ಶೇಕಡ 50% ಸಹಾಯಧನದೊಂದಿಗೆ ನಿರ್ಮಾಣ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ನಾಲ್ಕನೆಯದಾಗಿ ಕೃಷಿ ಹೊಂಡದ ರಚನೆಗಾಗಿ ಸಾಮಾನ್ಯ ರೈತರಿಗೆ ಶೇಕಡ 80% ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 90% ಸಹಾಯಧನವನ್ನ ನೀಡಲಾಗ್ತದೆ. ಐದನೇದಾಗಿ ಕೃಷಿ ಹೊಂಡದ ನೀರು ಎತ್ತಲು, ಈ ನೀರು ಬರೇ ಕೃಷಿ ಹೊಂಡವನ್ನು ನಿರ್ಮಿಸಿದರೆ ಸಾಲದು, ಅದರಿಂದ ನಾವು ನೀರನ್ನು ಎತ್ತಬೇಕಾಗುತ್ತೆ. ಅದಕ್ಕೆ ಬೇಕಾದಂತಹ ಡೀಸೆಲ್ ಪೆಟ್ರೋಲ್ ಅಥವಾ 10 HP ಸೋಲಾರ್ ಪಂಪ್ಸೆಟ್ ಅಳವಡಿಕೆಗೆ ಗರಿಷ್ಠ 30,000 ಮಿತಿಗೆ ಒಳಪಟ್ಟು ಸಾಮಾನ್ಯ ರೈತರಿಗೆ ಶೇಕಡ 80% ಮತ್ತು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 90% ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ತುಂತುರು ಮತ್ತು ಹನಿ ನೀರಾವರಿಗೆ, ಯಾಕಂದ್ರೆ ಈ ನೀರಿನ ಬಳಕೆ ಅಂತಕ್ಕಂಥದ್ದು ದುರುಪಯೋಗ ಆಗಬಾರದು, ನೀರು ಸಮರ್ಥವಾಗಿ ಬಳಕೆ ಆಗಬೇಕು, ಅದಕ್ಕೋಸ್ಕರ ತುಂತುರು ಮತ್ತು ಹನಿ ನೀರಾವರಿ ಹನಿ ಯೋಜನೆಗೆ ಶೇಕಡ 90% ಸಹಾಯಧನವನ್ನ ಎಲ್ಲಾ ವರ್ಗದ ರೈತರಿಗೆ ನಾವು ನೀಡ್ತಾ ಇರತಕ್ಕಂಥದ್ದನ್ನ ನೋಡಬಹುದು. ಇನ್ನು ಏಳನೇದಾಗಿ ಕೃಷಿ ಯಾಂತ್ರೀಕರಣ ಯೋಜನೆ. ಕೃಷಿ ಯಾಂತ್ರೀಕರಣ ಅಂತಕ್ಕಂಥದ್ದು ಕೃಷಿಯ ಆಧುನೀಕರಣದ ಪ್ರಮುಖ ಅಂಶವಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಕಾರ್ಮಿಕರ ಕೊರತೆ ಇವತ್ತು ದಿನದಿಂದ ದಿನಕ್ಕೆ ಹೆಚ್ಚಾ ಇರೋದನ್ನ ನಾವು ನೋಡಬಹುದು. ಕಾರ್ಮಿಕರ ಮೇಲಿರತಕ್ಕಂಥ ಹೊರೆಯನ್ನ ಕಡಿಮೆ ಮಾಡಲಿಕ್ಕೋಸ್ಕರ ಮತ್ತು ರೈತರು ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನ ಬಳಸಲು ಇವತ್ತು ಒತ್ತು ನೀಡಬೇಕಾದಂತಹ ಅವಶ್ಯಕತೆ ಇದೆ. ಕೃಷಿ ಯಂತ್ರೋಪಕರಣಗಳು ದುಬಾರಿಯಾಗಿರುವ ಕಾರಣ ಸರ್ಕಾರವೇ ಸಹಾಯಧನವನ್ನ ಈಗ ನೀಡ್ತಾ ಇದೆ. ರೈತರು ಖರೀದಿಸತಕ್ಕಂತಹ ಯಂತ್ರೋಪಕರಣಗಳ ವೆಚ್ಚದ ಶೇಕಡ 50% ಸಹಾಯಧನವನ್ನಾಗಿ ಪಡೆಯಬಹುದಾಗಿದೆ. ರೈತರಿಗೆ ವೈಯಕ್ತಿಕವಾಗಿ ಸಹಾಯಧನದ ಮಿತಿ 1 ಲಕ್ಷದಿಂದ 5 ಲಕ್ಷ ರೂಪಾಯಿವರೆಗೆ ಇರುತ್ತದೆ. ಇನ್ನು ಇವರು ಖರೀದಿಸಿದ ಉಪಕರಣಗಳ ಮೇಲೆ ಈ ಸಹಾಯಧನ ಅಂತಕ್ಕಂಥದ್ದು ಅವಲಂಬಿತವಾಗಿರುತ್ತೆ. ಇನ್ನು ಎಂಟನೇದಾಗಿ ಪ್ರಮಾಣಿತ ಗುಣಮಟ್ಟದ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ. ಯಾಕಂತೇಳಿದ್ರೆ ನಾವು ಉತ್ತಮ ಗುಣಮಟ್ಟದ ಫಸಲನ್ನ ಪಡಿಬೇಕಾದ್ರೆ ಅದು ಬೀಜದಿಂದ ಪ್ರಾರಂಭವಾಗಬೇಕು. ಉತ್ತಮವಾದಂತಹ ಬೀಜ ಇದ್ರೆ ಉತ್ತಮವಾದಂತಹ ಫಸಲು ಬರ್ತದೆ. ಎಲ್ಲ ವರ್ಗದ ರೈತರಿಗೆ ಮುಖ್ಯ ಬೆಳೆಗಳ ಹೈಬ್ರಿಡ್ ಅಧಿಕ ಇಳುವರಿ ತಳಿಗಳು ಮತ್ತು ತಳಿಗಳ ಉತ್ತಮ ಗುಣಮಟ್ಟದ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ಮುಂಗಾರು ಹಾಗೂ ಹಿಂಗಾರು ಅಥವಾ ಬೇಸಿಗೆ ಹಂಗಾಮಿನಲ್ಲಿ ಸಾಮಾನ್ಯ ರೈತರಿಗೆ ಶೇಕಡ 50% ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ 75% ಸಹಾಯಧನದೊಂದಿಗೆ ಸಕಾಲದಲ್ಲಿ ಒದಗಿಸಿ ಅಧಿಕ ಇಳುವರಿ ಪಡೆಯಲು ಸರ್ಕಾರ ಇವತ್ತು ನೆರವನ್ನು ನೀಡ್ತಾ ಇದೆ. ಇನ್ನು ಸಸ್ಯ ಸಂರಕ್ಷಣಾ ಕಾರ್ಯಕ್ರಮ, ಬೆಳೆಗಳನ್ನು ಬೆಳೆದ್ರೆ ಸಾಲದು, ಅವುಗಳಿಗೆ ಕೀಟ ರೋಗಗಳು ಕೂಡ ಬಾಧೆಯಾಗ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇಂಥ ಸಂದರ್ಭದಲ್ಲಿ ಬೆಳೆಗಳನ್ನು ಬಾಧಿಸುವ ಕೀಟ ರೋಗ ಕಳೆ ನಿರ್ವಹಣೆಯನ್ನು ಕೈಗೊಳ್ಳಿಕ್ಕೋಸ್ಕರ ರೈತರಿಗೆ ಶೇಕಡ 50% ಸಹಾಯಧನವನ್ನು ನೀಡಲಾಗ್ತದೆ. ಮಣ್ಣಿನ ಫಲವತ್ತತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹತ್ತನೆಯದಾಗಿ ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಹಸಿರೆಲೆ ಗೊಬ್ಬರ, ಎರೆಹುಳು ಗೊಬ್ಬರ, ಸಾವಯವ ಗೊಬ್ಬರ, ರಂಜಕಯುಕ್ತ ಸಾವಯವ ಗೊಬ್ಬರ, ಖಾದ್ಯವಲ್ಲದ ಎಣ್ಣೆರಹಿತ ಹಿಂಡಿ ಗೊಬ್ಬರ, ಬೇವು, ಜಿಪ್ಸಂ, ಸುಣ್ಣ, ಡೋಲೋಮೈಟ್, ಲಘು ಪೋಷಕಾಂಶ ಗೊಬ್ಬರಗಳನ್ನು ಸಾಮಾನ್ಯ ರೈತರಿಗೆ ಶೇಕಡ 50% ಮತ್ತು ಈ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ 75% ಸಹಾಯಧನದೊಂದಿಗೆ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು 11ನೆಯದಾಗಿ ಕೃಷಿ ಉತ್ಪನ್ನಗಳ ಸಂಸ್ಕರಣೆ. ಕೃಷಿ ಉತ್ಪನ್ನಗಳನ್ನು ಯಥಾರೀತಿಯಲ್ಲಿ ಬೆಳೆದು ಮಾರಿದಾಗ ರೈತರಿಗೆ ಹೆಚ್ಚಿನ ಬೆಲೆ ಬರುವುದಿಲ್ಲ. ಅದಕ್ಕೆ ಬದಲು ಅದನ್ನು ಸಂಸ್ಕರಿಸಿ ಮೌಲ್ಯವರ್ಧನೆಗೆ ಒಳಪಡಿಸಿ ಮಾರಿದಾಗ ಅವರಿಗೆ ಹೆಚ್ಚಿನ ಆದಾಯ ಅಂತಕ್ಕಂಥದ್ದು ಖಂಡಿತವಾಗಿಯೂ ಸಿಗುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಉತ್ಪನ್ನಗಳನ್ನು ಸಂಸ್ಕರಿಸುವ ಯಂತ್ರಗಳನ್ನು ರೈತರು ಹಾಗೂ ಬಳಕೆದಾರರಿಗೆ ಒದಗಿಸುವ ಉದ್ದೇಶದಿಂದ ಕೃಷಿ ಸಂಸ್ಕರಣಾ ಘಟಕಗಳಾಗಿರ್ತಕ್ಕಂತಹ ಹಿಟ್ಟಿನ ಗಿರಣಿ, ಸಣ್ಣ ರೈಸ್ ಮಿಲ್ಲು, ಎಣ್ಣೆ ತೆಗೆಯುವಂತಹ ಯಂತ್ರ, ರಾಗಿ ಸ್ವಚ್ಛಗೊಳಿಸುವ ಯಂತ್ರ, ಬೆಲ್ಲದ ಗಾಣ ಮತ್ತು ರೈತರು ಸಕಾಲದಲ್ಲಿ ಕೃಷಿ ಉತ್ಪನ್ನಗಳನ್ನು ಒಣಗಿಸಲು ಸಾಮಾನ್ಯ ರೈತರಿಗೆ ಶೇಕಡ 50% ಹಾಗೂ ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ ಶೇಕಡ 90% ಸಹಾಯಧನದೊಂದಿಗೆ ಘಟಕಗಳನ್ನು ಪೂರೈಸ್ತಾ ಇರತಕ್ಕಂಥದ್ದನ್ನು ನಾವು ನೋಡಬಹುದು. ಇನ್ನು 12ನೇದಾಗಿ ಕೃಷಿ ಯಂತ್ರಧಾರಿ ಯೋಜನೆ. ಈ ಕೃಷಿ ಯಂತ್ರೋಪಕರಣಗಳ ಬಾಡಿಗೆ ಆಧಾರಿತ ಸೇವಾ ಕೇಂದ್ರದ ಯೋಜನೆಯ ಅಡಿ ಸಕಾಲದಲ್ಲಿ ಹಾಗೂ ಕಡಿಮೆ ಬಾಡಿಗೆ ದರದಲ್ಲಿ ಕೃಷಿ ಯಂತ್ರೋಪಕರಣಗಳ ತಯಾರಿಕಾ ಸಂಸ್ಥೆಗಳ ಮೂಲಕ ಬಾಡಿಗೆ ಆಧಾರಿತ ಸೇವಾ ಕೇಂದ್ರಗಳನ್ನು ಹೋಬಳಿ ಮಟ್ಟದಲ್ಲಿ ಇವತ್ತು ಸ್ಥಾಪಿಸಲಾಗಿದೆ. ಇದರ ಉಪಯೋಗವನ್ನು ಕೂಡ ರೈತರು ಪಡಿತಾ ಇದ್ದಾರೆ. ಇನ್ನು 13ನೇದಾಗಿ ಸೂಕ್ಷ್ಮ ನೀರಾವರಿ ಯೋಜನೆ. ರೈತರಲ್ಲಿ ನೀರಿನ ಮಿತ ಬಳಕೆಯನ್ನು ಪ್ರೋತ್ಸಾಹಿಸಲು ತುಂತುರು ಹನಿ ನೀರಾವರಿ ಘಟಕಗಳನ್ನು ಸ್ಥಾಪಿಸಲಿಕ್ಕೋಸ್ಕರ ಎಲ್ಲ ವರ್ಗದ ರೈತರಿಗೆ 2 ಹೆಕ್ಟೇರ್ ವಿಸ್ತೀರ್ಣಕ್ಕೆ ಶೇಕಡ 90% ಸಹಾಯಧನವನ್ನು ಮತ್ತು 2-5 ಹೆಕ್ಟೇರ್ ವರೆಗೆ ಸಾಮಾನ್ಯ ರೈತರಿಗೆ ಶೇಕಡ 45% ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು ಪರಿಶಿಷ್ಟ ಜಾತಿ ಪಂಗಡದವರಿಗೆ ಶೇಕಡ 90% ಸಹಾಯಧನವನ್ನು ಒದಗಿಸಲಾಗ್ತಾ ಇದೆ. ಇನ್ನು 14ನೆಯದಾಗಿ ಸಮಗ್ರ ಕೃಷಿ ಅಭಿಯಾನ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಎಂದರೆ ಅಂತ ಹೇಳಿದರೆ ಎಲ್ಲ ವಿಚಾರಗಳನ್ನು ಯಾವ್ಯಾವ ಸೌಲಭ್ಯಗಳು ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ಅವರು ಕೃಷಿ ಮಾಡಬೇಕು, ಇಂತಹ ವಿಚಾರಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಅವಶ್ಯಕತೆ ಇವತ್ತು ಇದೆ. ಈ ರೀತಿಯಲ್ಲಿ ಮುಂಗಾರು ಹಂಗಾಮು ಪೂರ್ವದಲ್ಲಿ ರೈತರಿಗೆ ಕೃಷಿಯನ್ನು ಹೆಚ್ಚು ಲಾಭದಾಯಕವನ್ನಾಗಿ ಮಾಡಲು ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಇಲಾಖೆಗಳ ಸಮನ್ವಯದೊಂದಿಗೆ ಸಮಗ್ರ ಕೃಷಿ ಮಾಹಿತಿಯನ್ನು ರೈತರಿಗೆ ತಲುಪಿಸ್ತಕ್ಕಂಥದ್ದು ಮತ್ತು ಉತ್ಪಾದಕತೆ ಹೆಚ್ಚಿಸತಕ್ಕಂತಹ ತಾಂತ್ರಿಕತೆಗಳ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು, ವಿಜ್ಞಾನಿಗಳೊಡನೆ ರೈತರ ಸಂವಾದವನ್ನು ಏರ್ಪಡಿಸತಕ್ಕಂಥದ್ದು ಹಾಗೂ ವಿವಿಧ ಕೃಷಿ ಚಟುವಟಿಕೆಗಳ ಕುರಿತು ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಮಟ್ಟದಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೂ ಮಾಹಿತಿಯ ವಿನಿಮಯವನ್ನು ಮಾಡತಕ್ಕಂಥದ್ದು ಅವಶ್ಯಕತೆ ಇದೆ. ಇದಕ್ಕೋಸ್ಕರ ಇಲಾಖೆಗಳ ನಡಿಗೆ ರೈತರ ಮನೆ ಬಾಗಿಲಿಗೆ ಅಂತ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಇನ್ನು 15ನೇದಾಗಿ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಅಂತ ಹೇಳಿದರೆ ರೈತರು ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ ಮಳೆ ಇವುಗಳಿಂದ ಅಥವಾ ಪ್ರಕೃತಿ ವಿಕೋಪದಿಂದ ರೈತರಿಗೆ ರಕ್ಷಣೆಯನ್ನು ನೀಡಲಿಕ್ಕೋಸ್ಕರ ಕೃಷಿ ವಿಮಾ ಸಂಸ್ಥೆಗಳ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭಿಮಾ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಸಾಲ ಪಡೆತಕ್ಕಂಥ ರೈತರಿಗೆ ಈ ಯೋಜನೆ ಕಡ್ಡಾಯವಾಗಿದೆ, ಉಳಿದಂತಹ ರೈತರಿಗೆ ಐಚ್ಛಿಕವಾಗಿದೆ. ಈ ಯೋಜನೆಯನ್ನು ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಮಟ್ಟದಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಇನ್ನು 16ನೆಯದಾಗಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯ ಅಡಿ ವಾರ್ಷಿಕವಾಗಿ 6,000 ರೂಪಾಯಿಗಳನ್ನು ಅರ್ಹ ರೈತ ಫಲಾನುಭವಿಗಳಿಗೆ 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಇದಕ್ಕೆ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಅಂತೇಳಿ ಕರಿತಾ ಇದ್ದೇವೆ. ಇನ್ನು 17ನೆಯದಾಗಿ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ. ಅಕ್ಕಿ, ದ್ವಿದಳ ಧಾನ್ಯ, ಎಣ್ಣೆಕಾಳು ಬೆಳೆಗಳಲ್ಲಿ ಇಳುವರಿಯನ್ನು ಹೆಚ್ಚಿಸಲಿಕ್ಕೋಸ್ಕರ ತಾಂತ್ರಿಕತೆಯನ್ನು ನೀಡಲು ಪ್ರತಿ ಹೆಕ್ಟೇರಿಗೆ 9,000 ರೂಪಾಯಿ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಸಮಗ್ರ ಪೋಷಕಾಂಶ, ಸಮಗ್ರ ಪೀಡೆ ನಿರ್ವಹಣೆ, ನೀರಾವರಿ ಸಾಧನಗಳು, ಸ್ಥಳೀಯ ಪ್ರೇರಕಗಳು ಹಾಗೂ ಕೃಷಿ ಯಂತ್ರೋಪಕರಣಗಳನ್ನು %50 ಸಹಾಯಧನದ ಅಡಿಯಲ್ಲಿ ಈ ಯೋಜನೆಯ ಅಡಿಯಲ್ಲಿ ಒದಗಿಸಲಾಗ್ತಾ ಇದೆ. ಇನ್ನು 18ನೇದಾಗಿ ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯ ಅಥವಾ ಕೃಷಿ ಸಂಜೀವನಿ ಕಾರ್ಯಕ್ರಮ, ಕೀಟರೋಗ ಮತ್ತು ಕಳೆಗಳ ಬಾಧೆ ಮತ್ತು ಮಣ್ಣಿನ ಪೋಷಕಾಂಶ ಕೊರತೆ ಹಾಗೂ ಸಮರ್ಪಕ ನಿರ್ವಹಣೆ ಕುರಿತಂತೆ ರೈತರನ್ನ ತಾಲೂಕುಗಳಲ್ಲೇ ಸಮಗ್ರವಾಗಿ ವಿಚಾರಿಸಿಕೊಂಡು ಹತೋಟಿ ಕ್ರಮಗಳ ಕುರಿತು ಅವರಿಗೆ ಮಾರ್ಗೋಪಾಯಗಳನ್ನು ಒದಗಿಸಲಿಕ್ಕೋಸ್ಕರ ರೈತರ ಸಹಾಯವಾಣಿ ಸಂಖ್ಯೆ 1553 1 3 1 5 3 1 3 ಉಚಿತ ಕರೆ ಮಾಡಿದಲ್ಲಿ ಕೃಷಿ ಸಂಜೀವಿನಿ ವಾಹನವು ತಾಂತ್ರಿಕ ಸಿಬ್ಬಂದಿಯೊಂದಿಗೆ ರೈತರ ತಾಲೂಕುಗಳಿಗೆ ಭೇಟಿ ನೀಡಿ ಸಲಹೆಯನ್ನ ನೀಡ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇನ್ನು 19ನೆಯದಾಗಿ ಕೃಷಿ ಪ್ರಶಸ್ತಿ. ಯಾವುದೇ ರೈತ ತಾನು ಒಳ್ಳೆಯ ಉತ್ಪಾದನೆಯನ್ನು ಮಾಡ್ತಾ ಇದ್ದಾನೆ, ಒಳ್ಳೆಯ ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ತಾ ಇದ್ದಾನೆ, ಒಳ್ಳೆಯ ಪ್ರಗತಿಪರ ಧೋರಣೆ ಉಳ್ಳವನಾಗಿದ್ದಾನೆ ಅಂತ ಹೇಳಿದರೆ ಅವನನ್ನು ಪ್ರೋತ್ಸಾಹಿಸಿ ಉಳಿದವರಿಗೂ ಕೂಡ ಅದೇ ರೀತಿಯಲ್ಲಿ ಪ್ರೋತ್ಸಾಹ ಸಿಗುವಂತೆ ಮಾಡತಕ್ಕಂಥದ್ದು ಇಂದು ಬಹಳ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಕೃಷಿ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಉತ್ಪಾದನೆ ಹಾಗೂ ಉತ್ಪಾದಕತೆಯನ್ನು ಹೆಚ್ಚಿಸಲಿಕ್ಕೋಸ್ಕರ ಮತ್ತು ಆರೋಗ್ಯಕರ ಸ್ಪರ್ಧಾ ಮನೋಭಾವವನ್ನು ಉಂಟು ಮಾಡಲು ರಾಜ್ಯದಲ್ಲಿ 50,000 ರೂಪಾಯಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ 40,000 ರೂಪಾಯಿ ಹಾಗೂ ತೃತೀಯ 35,000 ರೂಪಾಯಿಗಳನ್ನು ಕೊಡಲಾಗ್ತಾ ಇದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 25,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 20,000 ರೂಪಾಯಿಯನ್ನ ಕೊಡಲಾಗ್ತಾ ಇದೆ. ಮುಂದುವರೆದು ತಾಲೂಕು ಮಟ್ಟದಲ್ಲಿಯೂ ಕೂಡ ಪ್ರಥಮ ಬಹುಮಾನ 15,000 ರೂಪಾಯಿ, ದ್ವಿತೀಯ ಬಹುಮಾನ 10,000 ರೂಪಾಯಿ ಹಾಗೂ ತೃತೀಯ ಬಹುಮಾನ 5,000 ರೂಪಾಯಿಗಳನ್ನು ನೀಡಿ ರೈತರನ್ನ ಉತ್ತೇಜಿಸಲಾಗ್ತಾ ಇದೆ. ಇನ್ನು ರೈತರು ಈ ಸೌಲಭ್ಯಗಳನ್ನು ಪಡೆಯಲು ಜಾಲತಾಣ raitamitra.karnataka.gov.in ಜಾಲತಾಣಕ್ಕೆ ಭೇಟಿಯನ್ನ ನೀಡಬೇಕು ಅಥವಾ ದೂರವಾಣಿ ಸಂಖ್ಯೆ 1800042535 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1553 1 3 ಸಂಪರ್ಕಿಸಬೇಕು. ಇನ್ನು ಇದಾದ ನಂತರ ಇನ್ನು ಕೃಷಿ ಮಾರಾಟ ಇಲಾಖೆಯಿಂದಲೂ ಕೂಡ ರೈತರಿಗೆ ಅನೇಕ ಸೌಲಭ್ಯಗಳನ್ನು ಕೊಡಮಾಡಲಾಗಿದೆ. ಅವುಗಳಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆ. ರೈತರು ತಮ್ಮ ಕೃಷಿ ಅಥವಾ ಕೃಷಿ ಮಾರಾಟದ ಚಟುವಟಿಕೆಗಳಲ್ಲಿ ನಿರತರಾದಾಗ ಸಾವು ಅಥವಾ ಅಂಗವಿಕಲತೆಯನ್ನಾದರೂ ಉಂಟಾದರೆ ರಾಜ್ಯದ 15-60 ವರ್ಷ ವಯೋಮಿತಿಯಲ್ಲಿ ಇರತಕ್ಕಂತಹ ರೈತರು ಈ ಯೋಜನೆಯ ಲಾಭವನ್ನು ಪಡೆಯಬಹುದು. ಸಾವು ಉಂಟಾದಾಗ ಸಿಗುವ ವಿಮಾ ಮೊತ್ತ 1,00,000 ರೂಪಾಯಿ. ಅದೇ ರೀತಿಯಲ್ಲಿ 2 ಕಣ್ಣು, 2 ಕೈ ಅಥವಾ 2 ಕಾಲುಗಳನ್ನು ಕಳೆದುಕೊಂಡಾಗ 50,000 ರೂಪಾಯಿ, 1 ಕೈ ಅಥವಾ 1 ಕಾಲು ಅಥವಾ 1 ಕಣ್ಣು ಕಳೆದುಕೊಂಡಾಗ 30,000 ರೂಪಾಯಿ, ಕೈ ಅಥವಾ ಕಾಲಿನ ಬೆರಳುಗಳನ್ನು ಕಳೆದುಕೊಂಡಾಗ ಪ್ರತಿ ಬೆರಳಿಗೆ 10,000 ರೂಪಾಯಿ ಮತ್ತು ಸೊಂಟವನ್ನು ಮುರಿದುಕೊಂಡಾಗ 50,000 ರೂಪಾಯಿ ಪರಿಹಾರ ಧನವನ್ನ ಈ ಯೋಜನೆಯಡಿ ನೀಡಲಾಗ್ತದೆ. ಇನ್ನು 21ನೆಯದಾಗಿ ಕೃಷಿ ಉತ್ಪನ್ನ ಅಡಮಾನ ಸಾಲ ಯೋಜನೆ. ಕೃಷಿ ಉತ್ಪನ್ನಗಳನ್ನ ರೈತರು ಮಾರುಕಟ್ಟೆಗೆ ತರ್ತಾರೆ, ಆದರೆ ದಿಢೀರ್ ಬೆಲೆ ಕುಸಿತದಿಂದ ಅವರು ಕಂಗಾಲಾಗಿ ಕಡಿಮೆ ಬೆಲೆಗೆ ಮಾರುವಂತಹ ಪರಿಸ್ಥಿತಿ ಏರ್ಪಡುತ್ತದೆ. ಇಂತಹ ಕಷ್ಟದಿಂದ ರೈತರನ್ನ ಪಾಡು ಮಾಡಲಿಕ್ಕೋಸ್ಕರ ಕೃಷಿ ಉತ್ಪನ್ನ ಅಡಮಾನ ಸಾಲ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಕೃಷಿ ಉತ್ಪನ್ನಗಳಿಗೆ ಉತ್ತಮ ಧಾರಣೆ ದೊರೆಯದೇ ಇದ್ದಾಗ ರೈತರು ಹತಾಶ ಬೆಲೆಯಲ್ಲಿ ಮಾರುವ ಸಂಕಷ್ಟವನ್ನು ಪಾರು ಮಾಡಲು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಅಡಮಾನ ಸಾಲ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಗರಿಷ್ಠ 2,00,000 ರೂಪಾಯಿಗಳ ಮಿತಿಗೆ ಒಳಪಟ್ಟು 180 ದಿನಗಳ ಅವಧಿಯವರೆಗೆ ಉತ್ಪನ್ನಗಳನ್ನು ಅಡವಿಟ್ಟು ರೈತರು ಸಾಲವನ್ನು ಪಡೆಯಬಹುದಾಗಿದೆ. ರೈತರು ಮೊದಲು 90 ದಿನಗಳವರೆಗೆ ಬಡ್ಡಿಯನ್ನ ನೀಡಬೇಕಾಗಿಲ್ಲ, ಅಂದರೆ ಅವರಿಗೆ ಅದು ಫ್ರೀ ಆಗಿರುತ್ತೆ. ನಂತರ 25,000 ರೂಪಾಯಿಗಳಿಗೆ %4, 25,000 ರಿಂದ 50,000 ವರೆಗೆ 6%, ಹಾಗೆ 50,000 ರಿಂದ 1,00,000 ವರೆಗೆ %8 ಮತ್ತು 1,00,000 ರಿಂದ 2,00,000 ವರೆಗೆ %10 ಬಡ್ಡಿಯನ್ನ ವಿಧಿಸಲಾಗುತ್ತೆ. ಈ ರೀತಿಯಾದಂತಹ ಒಂದು ಯೋಜನೆಯ ಲಾಭವನ್ನು ರೈತರು ಪಡೆದುಕೊಂಡಲ್ಲಿ ಅವರು ಹತಾಶೆ ಬೆಲೆಗೆ ಮಾರತಕ್ಕಂತಹ ಡಿಸ್ಟ್ರೆಸ್ ಸೇಲ್ ಅಂತ ಏನ್ ಹೇಳ್ತೇವೆ ಆ ರೀತಿಯ ಪರಿಸ್ಥಿತಿಯಿಂದ ಪರಿಹಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದಾದ ನಂತರ ಈಗ ನಾವು ತೋಟಗಾರಿಕೆ ಇಲಾಖೆಯಿಂದ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಸಹಾಯ ಸೌಲಭ್ಯಗಳನ್ನ ಕೊಡಮಾಡಿದೆ ಅನ್ನೋದನ್ನ 2ನೇ ಹಂತದಲ್ಲಿ ನೋಡೋಣ. ಮೊಟ್ಟ ಮೊದಲಾಗಿ ಇದರಲ್ಲಿಯೂ ಕೂಡ ಕೇಂದ್ರ ವಲಯ ಯೋಜನೆಗಳು ಯಾವ್ಯಾವಿದೆ ಅಂತ ಹೇಳಿದ್ರೆ ಹನಿ ನೀರಾವರಿ ಅಂತಕ್ಕಂಥದ್ದು ಪ್ರಥಮ ಪ್ರಾಶಸ್ತ್ಯವನ್ನ ಪಡೀತದೆ. ಇಲ್ಲಿ ಹನಿ ನೀರಾವರಿ ಅಳವಡಿಕೆಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ಹೆಕ್ಟೇರ್ ಮತ್ತು ತರಕಾರಿ ಹಾಗೂ ವಾಣಿಜ್ಯ ಬೆಳೆಗಳಿಗೆ 2 ಹೆಕ್ಟೇರ್ಗೆ ಸಹಾಯಧನವನ್ನ ನೀಡಲಾಗ್ತದೆ. 2 ಹೆಕ್ಟೇರ್ ಪ್ರದೇಶದ ರೈತರಿಗೆ ಸಾಮಾನ್ಯ ವರ್ಗದವರಿಗೆ 75% ಮತ್ತು ಪರಿಶಿಷ್ಟ ಜಾತಿ ಪಂಗಡದ ರೈತರಿಗೆ 90% ಸಹಾಯಧನವನ್ನ ನೀಡಲಾಗ್ತದೆ. 2 ಹೆಕ್ಟೇರ್ಗೆ ಮೇಲ್ಪಟ್ಟು 5 ಹೆಕ್ಟೇರ್ ವರೆಗಿರ್ತಕ್ಕಂಥ ರೈತರಿಗೆ 45% ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು 2ನೇ ಹಂತದಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಇದರಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಏನ್ ನೋಡಬಹುದು ಅಂತ ಹೇಳಿದ್ರೆ, ಮಾದರಿ ಸಸ್ಯಾಗಾರಕ್ಕಾಗಿ ಪ್ರತಿ ಹೆಕ್ಟೇರ್ಗೆ 25 ಲಕ್ಷದಂತೆ 4 ಹೆಕ್ಟೇರ್ಗೆ 100 ಲಕ್ಷ ರು ಅಂತ ಹೇಳಿದ್ರೆ 1 ಕೋಟಿ ರೂಪಾಯಿ ನೆರವನ್ನ ನೀಡಲಾಗ್ತದೆ. ಅಂದರೆ 100% ಸಹಾಯಧನ ಇದರಡಿಯಲ್ಲಿ ಲಭ್ಯವಾಗ್ತದೆ. ಇನ್ನು 2ನೇ ರೀತಿಯಲ್ಲಿ ನೋಡೋದಾದಾಗ, ಈ ಖಾಸಗಿ ವಲಯ ಅಂತೇನಿದೆ ಅದಕ್ಕೆ 25 ಲಕ್ಷ ರೂಪಾಯಿ ವೆಚ್ಚದ ಘಟಕಗಳಿಗೆ 4 ಹೆಕ್ಟೇರ್ಗೆ 40% ಅಂದ್ರೆ 40 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಸಾರ್ವಜನಿಕ ವಲಯದ ಸಣ್ಣ ಸಸ್ಯಾಗಾರಕ್ಕೆ 1 ಹೆಕ್ಟೇರ್ ವರೆಗೆ ಸಾರ್ವಜನಿಕ ವಲಯದಲ್ಲಿ ಪ್ರತಿ ಹೆಕ್ಟೇರ್ಗೆ 15 ಲಕ್ಷ ರೂಪಾಯಿಗಳಿಗಿಂತೆ 4 ಹೆಕ್ಟೇರ್ಗೆ 6 ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತದೆ. ಅಂದರೆ ಪ್ರತಿ ಹೆಕ್ಟೇರ್ಗೆ 15 ಲಕ್ಷ ರೂಪಾಯಿಗಳಂತೆ 4 ಹೆಕ್ಟೇರ್ಗೆ 60 ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತದೆ. ಇನ್ನು ಖಾಸಗಿ ವಲಯದಲ್ಲಿ ಸಣ್ಣ ಸಸ್ಯಾಗಾರವನ್ನು ಸ್ಥಾಪಿಸಲಿಕ್ಕೋಸ್ಕರ 10 ಲಕ್ಷ ರೂಪಾಯಿಗಳ ಪ್ರತಿ ಘಟಕಕ್ಕೆ 50% 4 ಹೆಕ್ಟೇರ್ಗೆ 40 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಈ ನರ್ಸರಿಗಳ ಉನ್ನತೀಕರಣ ಕಾರ್ಯಕ್ರಮ, ಸಾರ್ವಜನಿಕ ವಲಯದಲ್ಲಿ ನರ್ಸರಿಗಳ ಉನ್ನತೀಕರಣಕ್ಕಾಗಿ ಪ್ರತಿ ಘಟಕಕ್ಕೆ 4 ಹೆಕ್ಟೇರ್ ವರೆಗೆ 10 ಲಕ್ಷ ರೂ ಗರಿಷ್ಠ ಮಿತಿಗೆ ಒಳಪಟ್ಟು 100% ಅಂದರೆ 40 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಖಾಸಗಿ ವಲಯಕ್ಕೆ ಬಂದರೆ 50% ಅಂದರೆ 4 ಹೆಕ್ಟೇರ್ಗೆ 20 ಲಕ್ಷ ರೂಪಾಯಿಗಳನ್ನ ಸಹಾಯಧನವನ್ನಾಗಿ ನೀಡಲಾಗ್ತದೆ. ಇನ್ನು 2ನೇದಾಗಿ ಅಂಗಾಂಶ ಕೃಷಿ ಘಟಕಗಳ ಸ್ಥಾಪನೆ, ಸಾರ್ವಜನಿಕ ವಲಯದ ಪ್ರತಿ ಘಟಕಕ್ಕೆ ಗರಿಷ್ಠ 2.5 ಕೋಟಿ ರೂಪಾಯಿಗಳ ಮಿತಿಗೆ ಒಳಪಟ್ಟು 100% ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ 1 ಕೋಟಿ ರೂಪಾಯಿಗಳ ಮಿತಿಗೆ ಒಳಪಟ್ಟು 40% ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು 3ನೇದಾಗಿ ಅಣಬೆ ಕೃಷಿ, ಈ ಅಣಬೆ ಕೃಷಿಗೂ ಕೂಡ 100%ರಂತೆ ಪ್ರತಿ ಘಟಕಕ್ಕೆ 20 ಲಕ್ಷ ರೂಪಾಯಿಗಳನ್ನ ಸಾರ್ವಜನಿಕ ವಲಯದಲ್ಲಿ ನೀಡಲಾಗ್ತದೆ. ಹಾಗೆ ಖಾಸಗಿ ವಲಯದಲ್ಲಿ ಪ್ರತಿ ಘಟಕಕ್ಕೆ 40%ರಂತೆ 8 ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಇಂತಹ ಒಂದು ಕೃಷಿಯನ್ನು ಮಾಡಲಿಕ್ಕೋಸ್ಕರ ಗೊಬ್ಬರ ಅಂತಕ್ಕಂಥದ್ದು ಬಹಳ ಮುಖ್ಯ, ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರ ಗೊಬ್ಬರ ತಯಾರಿಕೆಗಾಗಿ ಸಾರ್ವಜನಿಕ ವಲಯದ ಪ್ರತಿ ಘಟಕಕ್ಕೆ 100%ರಂತೆ 20 ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಹಾಗೆ ಖಾಸಗಿ ವಲಯದ ಗೊಬ್ಬರ ತಯಾರಿಸುವ ಘಟಕಕ್ಕೆ 40%ರಂತೆ 8 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಈ ಉತ್ಪನ್ನಗಳನ್ನ ಯಥಾಸ್ಥಿತಿಯಲ್ಲಿ ಮಾರದೆ ಮೌಲ್ಯವರ್ಧನೆಗೆ ಒಳಪಡಿಸಿ ಮಾಡಿದಾಗ ಮಾತ್ರ ರೈತರಿಗೆ ಹೆಚ್ಚು ಲಾಭ ಅಂತಕ್ಕಂಥದ್ದು ಪ್ರಾಪ್ತ ಆಗ್ತದೆ. ಅದಕ್ಕೋಸ್ಕರ ಮೌಲ್ಯವರ್ಧನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಈ ಮೌಲ್ಯವರ್ಧನೆ ಘಟಕಗಳಿಗೆ ಸಾರ್ವಜನಿಕ ವಲಯದಲ್ಲಿ 100%ರಂತೆ ಪ್ರತಿ ಘಟಕಕ್ಕೆ 15 ಲಕ್ಷ ರೂಪಾಯಿ ಸಹಾಯಧನವನ್ನ ನೀಡಲಾಗ್ತದೆ. ಹಾಗೆ ಖಾಸಗಿ ವಲಯದಲ್ಲಿ 40%ರಂತೆ ಪ್ರತಿ ಘಟಕಕ್ಕೆ 6 ಲಕ್ಷ ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಈ ಪ್ರದೇಶ ವಿಸ್ತರಣೆ, ಅಂದ್ರೆ ಯಾವ ಒಂದು ತೋಟಗಾರಿಕೆ ಪ್ರದೇಶ ಇದೆಯೋ ಅದನ್ನ ಸೀಮಿತಗೊಳಿಸದೆ ಅಭಿವೃದ್ಧಿಪಡಿಸಬೇಕು ಮತ್ತು ವಿಸ್ತರಣೆಯನ್ನು ಮಾಡಬೇಕು. ಆಗ ನಮಗೆ ಅದು ಹೆಚ್ಚು ಉತ್ಪಾದಕತೆಯನ್ನು ಕೊಡುತ್ತೆ, ಹೆಚ್ಚು ಲಾಭದಾಯಕವಾಗಿ ಪರಿಣಮಿಸುತ್ತೆ. ಅದಕ್ಕೋಸ್ಕರ ಹಣ್ಣು ಮತ್ತು ತೋಟದ ಬೆಳೆಗಳ ಪ್ರದೇಶ ವಿಸ್ತರಣೆಗಾಗಿ 4 ಹೆಕ್ಟೇರ್ ವರೆಗೆ ಮತ್ತು ಹೈಬ್ರಿಡ್ ತರಕಾರಿ ಹಾಗೂ ಹೂವಿನ ಬೆಳೆಗಳಿಗೆ 2 ಹೆಕ್ಟೇರ್ ವರೆಗೆ 40%ರಷ್ಟನ್ನ ಸಹಾಯಧನವನ್ನಾಗಿ ನೀಡಲಾಗ್ತದೆ. ಇನ್ನು ಗೇರು, ಕಿತ್ತಳೆ, ಮಾವು, ಕಾಳುಮೆಣಸು ತೋಟಗಾರಿಕೆ ಬೆಳೆಗಳ ಪುನಶ್ಚೇತನಕ್ಕೋಸ್ಕರ 2 ಹೆಕ್ಟೇರ್ ಪ್ರದೇಶಕ್ಕೆ ಪ್ರತಿ ಘಟಕಕ್ಕೆ ಗರಿಷ್ಠ 20,000ರಂತೆ 40,000 ರೂಪಾಯಿಗಳನ್ನ ನೀಡಲಾಗ್ತದೆ. ಇನ್ನು 7ನೇದಾಗಿ ನೀರು ಸಂಗ್ರಹಣಾ ಘಟಕದ ಅಡಿಯಲ್ಲಿ ವೈಯಕ್ತಿಕ ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಲಿಕ್ಕೋಸ್ಕರ ಪ್ರತಿ ಘಟಕಕ್ಕೆ ಗರಿಷ್ಠ 75,000 ರೂಪಾಯಿಗಳನ್ನ ಘಟಕದ ವೆಚ್ಚ 1.5 ಲಕ್ಷ ಮೀರದಂತೆ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು 8ನೇದಾಗಿ ಸುರಕ್ಷಿತ ಬೇಸಾಯ, ಈ ಪ್ರಿಸಿಷನ್ ಅಗ್ರಿಕಲ್ಚರ್ ಅಂತ ನಾವು ಕರಿತೇವೆ. ಇದಕ್ಕೋಸ್ಕರ ಪ್ರತಿ ಫಲಾನುಭವಿಗೆ ರೂಪಾಯಿ 798 ರಿಂದ 1094 ಪ್ರತಿ ಚದರ ಮೀಟರ್ಗೆ ಗರಿಷ್ಠ 4,000 ಮೀಟರ್ ವರೆಗೆ ಪಾಲಿ ಹೌಸ್ ನಿರ್ಮಾಣಕ್ಕೆ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ತೋಟಗಾರಿಕೆಯಲ್ಲಿಯೂ ಕೂಡ ಯಾಂತ್ರೀಕರಣ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ತೋಟಗಾರಿಕೆಯಲ್ಲಿ ಪವರ್ ಟಿಲ್ಲರ್ ಅಂದ್ರೆ 8 HP ಕಡಿಮೆ ಇರ್ತಕ್ಕಂಥ ಪವರ್ ಟಿಲ್ಲರ್ ಖರೀದಿಗಾಗಿ ಸಾಮಾನ್ಯ ರೈತರಿಗೆ ಶೇಕಡ 40% ಗರಿಷ್ಠ 40,000 ಹಾಗೂ ಪರಿಶಿಷ್ಟ ಜಾತಿ ಸಣ್ಣ ಪಂಗಡದವರಿಗೆ ಮತ್ತು ಸಣ್ಣ ಅತಿ ಸಣ್ಣ ರೈತರು ಹಾಗೂ ಮಹಿಳೆಯರಿಗೆ, ಮಹಿಳೆಯರು ಕೃಷಿಯಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ವಹಿಸಿದಾಗ ಮಾತ್ರ ಕೃಷಿ ಅಂತಕ್ಕಂಥದ್ದು ಪ್ರಗತಿ ಪದವನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಇವರಿಗೂ ಸಹ ಪ್ರತಿ ಒಂದು ಘಟಕಕ್ಕೆ 50,000 ರೂಪಾಯಿನಂತೆ 1,00,000 ರೂಪಾಯಿ ಮಿತಿ ಒಳಪಟ್ಟು ಸಹಾಯಧನವನ್ನ ನೀಡಲಾಗ್ತದೆ. ಸಾಮಾನ್ಯ ರೈತರಿಗೆ 20 HP ಟ್ರಾಕ್ಟರ್ ಖರೀದಿಗೋಸ್ಕರ 75,000 ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಗರಿಷ್ಠ 1,00,000 ರೂಪಾಯಿವರೆಗೆ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಈ ಕೊಯ್ಲೋತ್ತರ ನಿರ್ವಹಣೆ ಇದು ಬಹಳ ಮುಖ್ಯ. ಯಾಕಂದ್ರೆ ಈ ಕೊಯ್ಲು ನಂತರದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಶೇಕಡ 25-30% ಬೆಳೆ ನಾಶ ಆಗ್ತಕ್ಕಂಥದ್ದು, ಹಾಳಾಗ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದನ್ನ ನಾವು ನಿರ್ವಹಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ಪ್ಯಾಕ್ ಹೌಸ್ ನಿರ್ಮಾಣಕ್ಕೆ 50,00,000 ರೂಪಾಯಿ ಮಿತಿಗೆ ಒಳಪಟ್ಟು ಶೇಕಡ 35% 17,500,000 ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು 11ನೆಯದಾಗಿ ಶೀತಲ ಗೃಹ ನಿರ್ಮಾಣ ಅಂದ್ರೆ ಈ ಉತ್ಪನ್ನಗಳನ್ನ ನಾವು ಉತ್ಪಾದನೆ ಮಾಡಿದ್ರೆ ಸಾಲದು, ಅವುಗಳಲ್ಲಿ ಕೆಲವು ಉತ್ಪನ್ನಗಳು ಅಂದ್ರೆ ಹಣ್ಣು ಮತ್ತು ತರಕಾರಿಗಳು ತೀವ್ರ ನಶಿಸಿ ಹೋಗ್ತಕ್ಕಂಥ ಗುಣಧರ್ಮವನ್ನ ಹೊಂದಿರ್ತವೆ. ಆದ್ರಿಂದ ಅವುಗಳನ್ನ ನಾವು ಏನ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಪ್ರತಿ ಮೆಟ್ರಿಕ್ ಟನ್ನಿಗೆ 8,000 ಗರಿಷ್ಠ 5,000 ಮೆಟ್ರಿಕ್ ಟನ್ ಗರಿಷ್ಠ ಸಾಮರ್ಥ್ಯಕ್ಕೆ ಶೇಕಡ 35% ಗರಿಷ್ಠ 140,00,000 ರೂ ಅಥವಾ 1.4 crore ರೂಪಾಯಿಗಳ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು 12ನೆಯದಾಗಿ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಿಕ್ಕೋಸ್ಕರ, ಸಂಸ್ಕರಣೆ ಅನ್ನೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಪ್ರಾಥಮಿಕ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲಿಕ್ಕೆ ಪ್ರತಿ ಘಟಕಕ್ಕೆ ಸಾಲ ಸಹಿತ ಸಹಾಯಧನವನ್ನ ಶೇಕಡ 40% ಗರಿಷ್ಠ 10,00,000 ರೂಪಾಯಿಗಳನ್ನ ಸಹಾಯಧನವನ್ನಾಗಿ ನೀಡಲಾಗ್ತದೆ. ಇನ್ನು ಹಣ್ಣು ಮಾಗಿಸುವ ಘಟಕಕ್ಕೆ ಪ್ರತಿ ಮೆಟ್ರಿಕ್ ಟನ್ಗೆ 1,00,000 ರೂಪಾಯಿನಂತೆ ಪ್ರತಿ ಟನ್ಗೆ 35,000 ರೂಪಾಯಿಗಳಂತೆ 300 metric tons ಸಾಮರ್ಥ್ಯದ ಹಣ್ಣು ಮಾಗಿಸುವ ಘಟಕಕ್ಕೆ ಸಾಲ ಸಹಿತ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು 14ನೆಯದಾಗಿ ಕಡಿಮೆ ವೆಚ್ಚದ ಈರುಳ್ಳಿ ಶೇಖರಣಾ ಘಟಕಕ್ಕೆ ಪ್ರತಿ ಘಟಕಕ್ಕೆ 10,000 25 metric tons ಸಾಮರ್ಥ್ಯದ ಘಟಕವನ್ನು ಸ್ಥಾಪಿಸಲಿಕ್ಕೆ ಶೇಕಡ 50% ಗರಿಷ್ಠ ಮಿತಿಗೆ ಒಳಪಟ್ಟು 1.75 lakh rupees ಸಹಾಯಧನವನ್ನಾಗಿ ನೀಡಲಾಗ್ತದೆ. ಇನ್ನು ಈ ಉತ್ಪನ್ನಗಳನ್ನು ರೈತ ಬೆಳೆದ್ರೆ ಸಾಲದು, ಅವನು ಅದನ್ನು ಮಾರುಕಟ್ಟೆಯಲ್ಲಿ ಉತ್ತಮ ಸೌಲಭ್ಯದೊಂದಿಗೆ ಮಾರಿದರೆ ಮಾತ್ರ ಅವನಿಗೆ ಅದು ಅನುಕೂಲ ಆಗೋದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಮಾರುಕಟ್ಟೆ ಮೂಲ ಸೌಕರ್ಯವನ್ನು ಒದಗಿಸ್ಲಿಕ್ಕೋಸ್ಕರ ಶೇಕಡ 25% ಯೋಜನಾ ವೆಚ್ಚದ ಶೇಕಡ 100 crore ಅಂದ್ರೆ 100 crore 100 crore ಸಹಕಾರಿ, ಖಾಸಗಿ ಅಥವಾ ಸರ್ಕಾರಿ ಸಂಸ್ಥೆಗಳಿಗೆ ಸಹಾಯಧನವನ್ನ ನೀಡಲಾಗುತ್ತಾ ಇದೆ. ಇನ್ನು ಎರೆಹುಳು ಘಟಕದ ನಿರ್ಮಾಣ, ಈ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರ ಬಹಳ ಪೌಷ್ಟಿಕಾಂಶಗಳಿಂದ ಕೂಡಿರತಕ್ಕಂಥದ್ದು. ಅದಕ್ಕೋಸ್ಕರ ಎರೆಹುಳು ಘಟಕದ ನಿರ್ಮಾಣಕ್ಕೆ ಪ್ರತಿ ಘಟಕಕ್ಕೆ ಶೇಕಡ 50% ಗರಿಷ್ಠ ಮಿತಿ 60,000 ಒಳಪಟ್ಟು 30,000 ರೂಪಾಯಿ ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ರಾಜ್ಯ ವಲಯದಲ್ಲಿ ಈಗೆಲ್ಲ ನಾವು ಚರ್ಚೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಕೇಂದ್ರ ಪ್ರಾಯೋಜಿತ ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದ ರೈತರಿಗೆ ಏನೇನ್ ಲಾಭ ಸಿಗ್ತದೆ ಅಂತ ನಾವು ನೋಡಿದ್ವಿ. ಈಗ ರಾಜ್ಯ ವಲಯದಿಂದ ಈ ಒಂದು ರೈತರಿಗೆ ಅಂದ್ರೆ ತೋಟಗಾರಿಕಾ ಉತ್ಪನ್ನಗಳನ್ನು ಉತ್ಪಾದಿಸುವ ರೈತರಿಗೆ ಯಾವ್ಯಾವ ರೀತಿಯಾದಂತಹ ಲಾಭ ಸಿಗುತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಮೊಟ್ಟ ಮೊದಲನೆಯದಾಗಿ ತೆಂಗು, ಕಾಳು ಮೆಣಸು, ಕೋಕೋ ಪ್ರದೇಶಗಳ ವಿಸ್ತರಣೆ. ಎಲ್ಲ ವರ್ಗದ ಫಲಾನುಭವಿಗಳಿಗೆ 1 ghatakakke ಅಂದರೆ 1 hectareಗೆ ತಗುಲುವ ಒಟ್ಟಾರೆ ವೆಚ್ಚ 35,776 46% ಪ್ರತಿ ಹೆಕ್ಟೇರ್ಗೆ 1,430 rupees 4 hectare ಸಹಾಯಧನವನ್ನ ನೀಡಲಾಗ್ತದೆ. ಇನ್ನು ಎರಡನೇದಾಗಿ ತೆಂಗು ಬೆಳೆಗೆ ತಗುಲುವಂತಹ ಕೀಟ ಮತ್ತು ರೋಗಗಳ ನಿರ್ವಹಣೆ, ಅಂದ್ರೆ ಈ ತೆಂಗಿನಕಾಯಿಯ ಫಸಲು ಬರ್ತಕ್ಕಂಥ ಸಮಯದಲ್ಲಿ ಕೀಟ ಮತ್ತು ರೋಗಗಳು ಅದನ್ನು ಬಾಧಿಸಿ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ನಿರ್ವಹಣೆಗೋಸ್ಕರ ಶೇಕಡ 50% ಪ್ರತಿ ಹೆಕ್ಟೇರ್ಗೆ ಗರಿಷ್ಠ 8,115 ಪ್ರತಿ ಫಲಾನುಭವಿಗೆ ಗರಿಷ್ಠ 1 hectareಗೆ ಮಿತಿಗೊಳಿಸಿ ಸಹಾಯಧನವನ್ನ ನೀಡಲಾಗ್ತಾ ಇದೆ. ಇನ್ನು ಮೂರನೆಯದಾಗಿ 4,500 cubic meter ನೀರು ಸಂಗ್ರಹಣಾ ಘಟಕ, ನೀರನ್ನ ಸಂಗ್ರಹಿಸಿ ಇಟ್ಟುಕೊಂಡಾಗ ಮಾತ್ರ ಈ ಕೃಷಿಯನ್ನ ನಿರಂತರವಾಗಿ ಮಾಡಲಿಕ್ಕೆ ಸಾಧ್ಯ. ಇಂತಹ 4,500 ಕ್ಯೂಬಿಕ್ ಮೀಟರ್ ನೀರು ಸಂಗ್ರಹಣಾ ಘಟಕಕ್ಕೆ ಶೇಕಡ 50% ಗರಿಷ್ಠ 5.625 ಲಕ್ಷ ರೂಪಾಯಿಗಳಿಗೆ ₹2,812,250 ಸಹಾಯಧನವನ್ನು ನೀಡಲಾಗ್ತದೆ. ಹಾಗೂ 9,000 ಕ್ಯೂಬಿಕ್ ಮೀಟರ್ ಇರ್ತಕ್ಕಂಥ ಘಟಕಕ್ಕೆ 10 ಲಕ್ಷ ರೂಪಾಯಿಗಳಿಗೆ ಶೇಕಡ 50% 5 ಲಕ್ಷ ರೂಪಾಯಿಗಳ ಸಹಾಯಧನವನ್ನು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನೀಡಲಾಗ್ತದೆ. ಇನ್ನು ಕೊಯ್ಲೋತ್ತರ ಚಟುವಟಿಕೆ, ಅದು ಬಹಳ ಮುಖ್ಯ. ಇಂತಹ ಚಟುವಟಿಕೆಗಳಿಗೋಸ್ಕರ ಘಟಕದ ವೆಚ್ಚದ ಶೇಕಡ 25% ಗರಿಷ್ಠ ಸಹಾಯಧನವನ್ನು 50 ಲಕ್ಷ ರೂಪಾಯಿವರೆಗೆ ನೀಡಲಾಗ್ತದೆ. ಇನ್ನು 5ನೇದಾಗಿ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನದ ಅಡಿ ದೇಶೀಯ ಮೂಲ ತಾಳೆ ಸಸಿಗಳಿಗೆ ಪ್ರತ್ಯೇಕ ಪಾಮ್ ಆಯಿಲ್ ಅನ್ನು ನಾವು ವಿದೇಶಗಳಿಂದ ರಫ್ತು ಮಾಡಿಕೊಳ್ತಾ ಇದ್ದೇವೆ, ಅದರ ಬದಲು ಎಣ್ಣೆ ಕಾಳುಗಳ ಉತ್ಪಾದನೆಯಲ್ಲಿ ನಾವು ಸ್ವಯಂ ಪೂರ್ಣತೆಯನ್ನು ಸಾಧಿಸಬೇಕು ಅನ್ನುವುದು ಸರ್ಕಾರದ ದೃಢ ಸಂಕಲ್ಪ ಆಗಿದೆ. ಅದಕ್ಕೋಸ್ಕರ ಈ ದೇಶೀಯ ಮೂಲ ತಾಳೆ ಸಸಿಗಳಿಗೆ ಪ್ರತಿ ಹೆಕ್ಟೇರಿಗೆ 20,000 ರೂಪಾಯಿ ಮತ್ತು ವಿದೇಶಿ ಮೂಲದ ತಾಳೆ ಸಸಿಗಳಿಗೆ 29,000 ಪ್ರತಿ ಹೆಕ್ಟೇರಿಗೆ ನಾಟಿ ಮಾಡಿದ ಪೂರ್ಣ ವಿಸ್ತೀರ್ಣಕ್ಕೆ ಸಹಾಯಧನವನ್ನು ನೀಡ್ತಾ ಇದೆ. ಇನ್ನು 6ನೇದಾಗಿ ತಾಳೆ ಸಸಿಗಳ ನಿರ್ವಹಣೆ, 4 ವರ್ಷಗಳವರೆಗೆ ಸಸಿಗಳನ್ನು ಪೋಷಿಸಲಿಕ್ಕೋಸ್ಕರ ಶೇಕಡ 50% ಪ್ರತಿ ಹೆಕ್ಟೇರಿಗೆ 21,000 ರೂಪಾಯಿನಂತೆ ಪ್ರತಿ ವರ್ಷ 5,250 ಪೂರ್ಣ ವಿಸ್ತೀರ್ಣಕ್ಕೆ ರಸಗೊಬ್ಬರವನ್ನು ಖರೀದಿಸಲಿಕ್ಕೋಸ್ಕರ ಸಹಾಯಧನವನ್ನು ನೀಡಲಾಗ್ತದೆ. ಅಂದರೆ ಸಸಿಗಳನ್ನು ನೆಟ್ಟರೆ ಸಾಲದು, ಅವುಗಳನ್ನು ಪೋಷಿಸಲಿಕ್ಕೆ ಗೊಬ್ಬರದ ಅವಶ್ಯಕತೆ ಇದೆ. ಇಂತಹ ರಸಗೊಬ್ಬರದ ಖರೀದಿಗೋಸ್ಕರ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು 7ನೇದಾಗಿ ತಾಳೆ ಮರಗಳಿಂದ ತಾಳೆಹಣ್ಣು ಕಟಾವು ಮಾಡಲು ಸಹಾಯಧನ. ತಾಳೆ ಮರ ಅಂತಕ್ಕಂಥದ್ದು ಬಹಳ ಎತ್ತರವಾಗಿ ಬೆಳೀತದೆ. ಎತ್ತರವಾದಂಥ ತಾಳೆ ಮರಗಳಿಂದ ಕಟಾವು ಮಾಡತಕ್ಕಂಥದ್ದು ಕೂಡ ಸುಲಭದ ಮಾತಲ್ಲ. ಆದ್ರಿಂದ ಎತ್ತರವಾದ ತಾಳೆ ಮರಗಳಿಂದ ಕಟಾವು ಮಾಡಿದ ತಾಳೆಹಣ್ಣಿಗೆ ಪ್ರತಿ ಟನ್ನಿಗೆ 1,000 ರೂಪಾಯಿನಂತೆ ಗರಿಷ್ಠ 15 ಮೆಟ್ರಿಕ್ ಟನ್ನಿಗೆ ಮಿತಗೊಳಿಸಿ ಪ್ರತಿ ಫಲಾನುಭವಿಗೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇಂದು 8ನೇದಾಗಿ ಸಾವಯವ ತೋಟವಾಗಿ ಪರಿವರ್ತಿಸಿಕೋಸ್ಕರ ಸಹಾಯಧನ. ಅಂದರೆ ಈಗ ನಾವೇನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ತೋಟಗಳನ್ನು ಸಾವಯವ ಪದ್ಧತಿಯಲ್ಲಿ ಬೆಳೆಸ್ತಾ ಇಲ್ಲ. ಇದರಿಂದ ಏನಾಗುತ್ತೆ, ಅವುಗಳಿಗೆ ಕೀಟ ರೋಗ ಅಂತಕ್ಕಂಥದ್ದು ಹೆಚ್ಚಾಗಿ ಬಾಧಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ಸಾವಯವ ರೀತಿಯಲ್ಲಿ ಬೆಳೆದಂತ ಉತ್ಪನ್ನಗಳಿಗೆ ವಿದೇಶದಲ್ಲಿಯೂ ಕೂಡ ಹೆಚ್ಚಿನ ಮಾರುಕಟ್ಟೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇರ್ತಕ್ಕಂಥ ತೋಟವನ್ನು ಸಾವಯವ ತೋಟವಾಗಿ ಪರಿವರ್ತಿಸಲಿಕ್ಕೋಸ್ಕರ ಪರಂಪರಾಗತ ಕೃಷಿ ವಿಕಾಸ ಯೋಜನೆಯಡಿ ಗುಚ್ಛ ಮಾದರಿಯಲ್ಲಿ 2 ಹೆಕ್ಟೇರ್ಗಳಿಗೆ ಮೊದಲ ವರ್ಷ ಪ್ರತಿ ಹೆಕ್ಟೇರ್ಗೆ 12,000 ರೂಪಾಯಿ, 2ನೇ ವರ್ಷ ಪ್ರತಿ ಹೆಕ್ಟೇರ್ಗೆ 10,000 ರೂಪಾಯಿ, 3ನೇ ವರ್ಷ ಪ್ರತಿ ಹೆಕ್ಟೇರ್ಗೆ 9,000 ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಇನ್ನು 9ನೇದಾಗಿ ಪ್ರಾಥಮಿಕ ಸಂಸ್ಕರಣೆಗಾಗಿ ಘಟಕವನ್ನು ಸ್ಥಾಪಿಸಲು, ಮೊದಲು ನಾವೇನು ಮಾಡಿದ್ವಿ ಕೇಂದ್ರ ಯೋಜನೆಯಲ್ಲಿ ನೋಡಿದ್ವಿ, ಈಗ ರಾಜ್ಯ ಯೋಜನೆ ಅಡಿಯಲ್ಲಿ ಯಾವ ರೀತಿಯ ಒಂದು ಸಹಾಯ ಸಿಗ್ತಾ ಇದೆ ಅನ್ನೋದನ್ನ ನೋಡೋಣ. 1 ಘಟಕಕ್ಕೆ 25 ಲಕ್ಷ ರೂಪಾಯಿಗಳ ವೆಚ್ಚಕ್ಕೆ ಸಾಲ ಸಹಿತ ಸಹಾಯಧನ ಯೋಜನೆ ಅಡಿಯಲ್ಲಿ ಅಂತ ಹೇಳಿದ್ರೆ ಕ್ರೆಡಿಟ್ ಲಿಂಕ್ಡ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ, ಈ ಯೋಜನೆಯ ಆಧಾರದ ಮೇಲೆ ಶೇಕಡ 40% ಸಹಾಯಧನವನ್ನ 10 ಲಕ್ಷ ರೂಪಾಯಿಗಳ ಗರಿಷ್ಠ ಮಿತಿಗೆ ಒಳಪಟ್ಟು ನೀಡಲಾಗ್ತಾ ಇದೆ. ರೈತರಿಗಾಗಿ ಲಭ್ಯವಿರುವ ವಿವಿಧ ಕೃಷಿ ಮತ್ತು ತೋಟಗಾರಿಕಾ ಯೋಜನೆಗಳು ಕುರಿತು ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರಿಂದ ಮಾಹಿತಿಯನ್ನು ಕೇಳಿದಿರಿ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೆತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. May 5-17 ಮನೆ ಮನೆಗೆ ಸಮೀಕ್ಷೆ, ಮೂಲ ಜಾತಿಯ ಹೇಳಿ ನಿಖರ ಮಾಹಿತಿ ನೀಡಿ. ಪರಿಶಿಷ್ಟ ಜಾತಿಗೆ ಸೇರಿದವರು ತಮ್ಮ ಜಾತಿಯ ಕುರಿತು ನಿಖರವಾದ ಮಾಹಿತಿ ನೀಡಿ ಸಮೀಕ್ಷೆಗೆ ಸಹಕರಿಸಿ. ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಫೀಸು ಆ ಬುಕ್ಸ್? ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಜನಪದ ಸಂಗೀತ ಕಾರ್ಯಕ್ರಮ. ತುರ್ವಿಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು. ಬಂಬೆ ಕೇರಿನ ಮೇಲೆ ಮಳಿ ಮೋಡ ತಂಗಿ ಹೂವ ನೋಡೆ ನಿತ್ತೂರಯ್ಯನ ಗುಡಿ ಚಂದ ತಂಗಿ ಹೂವ ನೋಡೆ ಕಲ್ಲಪ್ಪ ಚಂದ ಮರುತಾಕೆ ತಂಗಿ ಹೂವ ನೋಡೆ ಕಲ್ಲಪ್ಪ ಚಂದ ಮರುತಾಕೆ ತಂಗಿ ಹೂವ ನೋಡೆ ಕಲ್ಲಪ್ಪ ಚಂದ ಮರುತಾಕೆ ತಂಗಿ ಹೂವ ನೋಡೆ ಕಲ್ಲಪ್ಪ ಚಂದ ಮರುತಾಕೆ ತಂಗಿ ಹೂವ ನೋಡೆ ಹೂವ ನೋಡೆ ತಂಗಿ ಕಾಯ ನೋಡೆ ತೇರಿನ ಮೇಲೆ ಮಣಿ ಮೋಡ ತಂಗಿ ಹೂವ ನೋಡೆ ತೇರಿನ ಮೇಲೆ ಹೂವ ನೋಡೆ ಗೊಂಬೆ ತೇರಿನ ಮೇಲೆ ಮಳಿ ಮೋಡ ತಂಗಿ ಹೂವ ನೋಡೆ ತೇರಿನ ಮೇಲೆ ಹೂವ ನೋಡೆ ಅಣ್ಣನ ತೇರಿ ಪನ್ನಂಗ ನೋತ್ರ ಪಾಟು ಗಟ್ಟಿ ತಂಗಿ ಹೂವ ನೋಡೆ ಒಳ್ಳೆ ಪನ್ನಂಗ ನೋತ್ರ ಪಾಟು ಗಟ್ಟಿ ತಂಗಿ ಹೂವ ನೋಡೆ ಕಲ್ಲಲ್ಲ ಕಾಣೋ ನಿಜಲಿಂಗ